ಗ್ರಾಮಾಂತರಂಗ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕಾರ್ಯಕ್ರಮಗಳಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಗೋಪುರಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಹಾಗೂ ರೈತರಿಗೆ ಸಲಹೆ ಕೇಳುವಿರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಅನುಭವ ಕುರಿತು ಶ್ರೀ ಗೋಪುರಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶನ ನಡೆಸಿಕೊಡುವವರು ಸೋಮೇಶ್ ಉಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಯಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲ್ಕಮುಖಿ ಗ್ರಾಮದ ರೈತರಾಗಿರ್ತಕ್ಕಂತಹ ಗೋಪುರಪ್ಪ ಅನ್ನುವಂಥ ರೈತರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸೋಣ. ನಮಸ್ಕಾರ ಗೋಪುರಪ್ಪ. ನಮಸ್ಕಾರ ಸರ್. ನಮಸ್ಕಾರ. ಹೆಸರು ವಿಶೇಷವಾಗಿದೆ ನಿಮ್ಮದು, ಗೋಪುರಪ್ಪ. ಏನಿದು ಹೆಸರಿನ ಹಿನ್ನೆಲೆ? ಹಿನ್ನೆಲೆ ಮತ್ತು ಹಿರಿಯರು ಇಟ್ಟೆ ಹೆಸರು ಸರ್ ಅದು. ಅಲ್ಲ ಅಂದ್ರೆ ಏನಾದರೂ ನಿಮ್ಮ ದೇವರು ಇದ್ರೆ ಎಲ್ಲಿದೆ ಅದು? ಅದು ಹಿರ್ಕಲ್ಗಡದಲ್ಲಿ ಸರ್. ಹಿರ್ಕಲ್ ಬಸವೇಶ್ವರ ಅಂತ ದೇವಸ್ಥಾನ ಐತ್ರಿ ಅದು. ಏ ಹರಕೆ ಗಿರಿಕೆ ಓದ್ಕೊಂಡಿದ್ರಿ? ಏನಿಲ್ಲ ಸರ್. ನಿಮ್ಮ ತಾಯಿ ಅವರು ಏನಾರ ಗೊತ್ತು. ಗೋಪುರಪ್ಪ ಅಂದರೆ ಯಾವ್ದೇವ್ರು ಅದಲ್ಲಿ? ಅಲ್ಲಿ ಗೋಪುರ ಬಸವಣ್ಣ ಅದು ಬಸವೇಶ್ವರ ಇದೆ. ಬಸವೇಶ್ವರ ದೇವಸ್ಥಾನ ಅದು ಗುಡಿಗೆ ಗೋಪುರ ಬಸವೇಶ್ವರ ದೇವಸ್ಥಾನ ಐತೆ. ಏನು ಗೋಪುರ ಹತ್ರ ಇದೆ? ಗೋಪುರ ಐತ್ರಿ. ಹೌದಾ? ನಿಮ್ಮ ತಂದೆಯವರು ಎಲ್ಲ ವ್ಯವಸಾಯನ ಮಾಡ್ತಾ ಬಂದ? ಅವರು ವ್ಯವಸಾಯ ಎಲ್ಲ ಅಜ್ಜರು ಬಂತು, ತಂದೆಯರು ಬಂತು, ನಾವು ಬಂತು, ವ್ಯವಸಾಯ ಮಾಡ್ಕೊಂತ ಬಂದಿವ್ರಿ ನಾವು. ಎಷ್ಟು ವರ್ಷ ವಯಸ್ಸಿರಿದ್ರೆ? ನನಗೀಗ 62 ನಡೀತೀವ್ರಿ. 62 ವರ್ಷ ವಯಸ್ಸು. ಈಗ ನಿಮ್ಮ ಕಾಲದ ಕೃಷಿ ಹಿಂದೆ ಏನು ಹಿಂದಕ್ಕೆ ಹೋಗೋಣ. ನಿಮ್ಮ ತಂದೆಯವ್ರ ಜೊತೆ ನೀವು ಸೇರಿಕೊಂಡು ಕೃಷಿ ಮಾಡ್ತಾ ಇದ್ದಂಥ ಕಾಲಘಟ್ಟ ಹೆಂಗಿತ್ತು ಅವಾಗೆಲ್ಲ? ಅವಾಗ ಬಹಳ ಚೆಂದಿತ್ತು. ಈಗಿನ ಕಾಲಕ್ಕೇನ್ರಿ ಇದು ಸೀಡ್ಸ್ ಬಂದ ನಮ್ಮನ್ನು ಸ್ವಲ್ಪ ದಾರಿ ತಪ್ಪಿಸ್ತಿ. ಸೀಡ್ಸ್ ಬಂದು ದಾರಿ ತಪ್ಪಿಸ್ತೋ ದಾರಿ ತೋರಿಸ್ತೋ ಅಷ್ಟೇ. ಮತ್ತೆ ಅದು ದುಡ್ಡಿನ ಸಲುವಾಗಿ ಇಷ್ಟು ವರ್ಷ ಚೆನ್ನಾಗಿ ಬಂತು ಸರ್ ಅದು ಬೆಳೆ. ಈಗ ಅದು ಬೆಳೆ ನಿಲ್ಲ ಆಗಿಬಿಟ್ಟತ್ರ. ಅಲ್ಲ ಅಂದರೆ ಅದು ಲಾಭದಾಯಕ ಅಂತೇಳಿ ಕಡೆಗೆ ನೀವು? ಅವಾಗ ಲೇಬರ್ ರೇಟ್ ಕಮ್ಮಿ ಇತ್ತು ಸರ್, ರಸಗೊಬ್ಬರ ರೇಟ್ ಕಮ್ಮಿ ಇತ್ತು, ಔಷಧದ ಕಮ್ಮಿ ಇತ್ತು. ಅವಾಗ ಸ್ವಲ್ಪ ಗುಣ ಅನಿಸ್ತೀರ. ಅಲ್ಲ ನೀವು ರೈತರು, ನೀವೊಬ್ಬರು ಕೂಲಿ ಕಾರ್ಮಿಕರಾಗಿದ್ದಾಗೆ ಈಗ ಕೂಲಿ ಹೆಚ್ಚಿರಬೇಕು ಅಂತ ಬಯಸ್ತೀವಿ ಸರ್. ನೀವೇ ಬೆಳೆಗಾರರು, ನೀವು ಸ್ವಲ್ಪ ಮಾಲೀಕರಾದ ಕೂಡಲೇ ಕೂಲಿ ಜಾಸ್ತಿ ಆಯಿತು ಅಂದರೆ ಹೆಂಗೆ ಪಾಪ? ಮತ್ತೆ ಹಂಗೇನು ಬೇಡ ಸರ್, ನಾವು ಅದ ಕೂಲಿನ ಕೊಡ್ಬೇಕಂದ್ರೆ ಅವಾಗ ಪ್ರತಿಯೊಂದು ರೇಟ್ ಕಮ್ಮಿ ಇತ್ತು. ಈಗ ರೇಟ್ ಒಂದು ಜಾಸ್ತಿ ಆಗಿಬಿಟ್ಟವಲ್ಲ ಸರ್. ನಾವು ಹೋದಾಗ ನಾವು 20 ರೂಪಾಯಿ 20 ರೂಪಾಯಿ ಕ್ರಾಶಿಂಗಿಗೆ ಹೋಗಿವಿ, ಹೋಗಿಲ್ಲ ನಾವೆಲ್ಲ. ಈಗ ಮತ್ತೆ ಕ್ರಮೇಣವಾಗಿ ಈಗ 300-350 ರೂಪಾಯಿ ಈಗ ಯಾರು ನಡೆಯಕ್ಕೆ ಹೋಗಲ್ಲ ಸರ್. ಇಷ್ಟು ಬೇಕಲ್ವ ಈಗ ಒಂದು ಒಬ್ಬ ಕೂಲಿ ಕಾರ್ಮಿಕರು ಬೇಕು. ಈಗ ಅವಾಗ ಬೈಕ್ ಗೀಕೆ ಅಂತ ಏನು ಗಾಡಿ ಗಿಡಿ, ಈಗ ಲೇಬರಿಗೆ ಗಾಡಿ ತಗೊಂಡು ಹೋದ್ರೆ ಹೊಲ್ದಾಗ ಬರ್ತಾರೆ, ಇಲ್ಲಕ್ಕೂ ಬರಲ್ಲ. ನಾವು ಅದಕ್ಕೆ ಸೀಡ್ಸ್ ಕಮ್ಮಿ ಮಾಡಿ ಸುಮ್ಕ ಕಮರ್ಷಿಯಲ್ ಬೆಳೆ ಬೆಳೆಯಕತ್ಬಿಟ್ಟು ಸುಮ್ಕ. ನಾವು ಮಿಸ್ಸಸ್ ಇಬ್ರ ಯಾಕೆ ಸೀಡ್ಸ್ ಕೂಡ ಆಡೋದಾಗದಿಲ್ಲ ಸುಮ್ಕ. ನಾವು ಭತ್ತ ಆದರೆ ಊಟಕ್ಕೆ ಬರ್ತಾವೆ, ಜೋಳನೂ ಸ್ವಲ್ಪ ಮಾರ್ಕೊಳಕ್ಕೆ. ಸೀಡ್ಸ್ ಬಿಟ್ಬಿಟ್ಟಿದ್ರೆ? ಬಿಟ್ಬಿಟ್ಟವ್ರಿ. ಎಷ್ಟು ವರ್ಷ ಮಾಡಿದ್ರಿ ಸೀಡ್ಸ್ ಮಾಡಿದ್ರು? ಸೀಡ್ಸ್ ಅವಾಗ ಒಂದು 20 ವರ್ಷ ಮಾಡಿದ್ರಿ ನಾವು. 20 ವರ್ಷ ಸೀಡ್ಸ್ ಸೀಡ್ಸ್ ಮಾಡಿದ್ವಿ. ಏನೇನು ಬೀಜ ಉತ್ಪಾದನೆ ಮಾಡ್ತೀವಿ? ಇವು ಚಿಲ್ಲಿ ಮಾಡಿದ್ವಿ, ಟೊಮಾಟೊ ಮಾಡಿದ್ವಿ, ವಾಟರ್ ಮಿಲನ್ ಮಾಡಿದ್ವಿ, ಪಂಜ್ಗಾಡು, ರಿಜ್ ಗಾಡು. ಕಲ್ಲಂಗಡಿ ಆದ್ಮೇಲೆ ಏನು ಹೇಳಿದ್ರಿ? ರಿಜ್ಗಾರ್ಡ್ ಅಂದರೆ ಈ ಕಿಚಡಿ ಮಾಡ್ತವಲ್ಲ ಅಲ್ಲಿದ್ದ ತುಪ್ರಿ ಅಂತಾರಲ್ಲ, ತುಪ್ರಿ ಅದು ಪಂಜ್ಗಾಡು. ಅದು ಮಿಸ್ಕ್ ಮಿಲನ್, ಇವು ಕರ್ಮಿಂಚಿ, ನೋಡ್ರಿ ಇವು ಬಿಟ್ಲ್ಗಾರ್ಡ್ ಆಗ್ಲ ಬರ್ತದೆ ಸರ್. ಆಗ್ಲಿಕ್ಕೆ ಅಲ್ಲಿದ್ದ ಕುಂಬಳ ಮಾಡಿದ್ವಿ, ಬಟ್ಲ್ಗಾರ್ಡ್ ಅಷ್ಟವನ್ನೆಲ್ಲ ಮಾಡಿದ್ವಿ. ಈಗ ಹೊಸ ಹೊಸ ಹೆಸರು ಹೇಳಕತ್ತಿರಲ್ಲ ನನಗೆ ಇವತ್ತು. ಮತ್ತೆ ಇಲ್ಲ ಮತ್ತೆ ಅವು ಇವು ಹೆಸರು ಯಾವಾಗ ಇಷ್ಟೆಲ್ಲ ಇಂಗ್ಲೀಷ್ ಹೆಂಗೆ ಕಲ್ತ್ರಿ ನೀವು? ಅಲ್ಲ ಸ್ವಲ್ಪ ಸಾಲಿ 7ನೇ ತರಗತಿ ಅಷ್ಟೇ ಹೋಗಿನಿ. ಆದರೂ ನೀವು ನೋಡಿ ಏನೇನೋ ತರಕಾರಿ ಹೆಸರುಗಳು ನೀವು ಇಂಗ್ಲೀಷ್ನ ಹೇಳಕತ್ಬಿಟ್ಟು ನನಗೆ ಗೊತ್ತಾಗೋದಲ್ಲ ಈಗ. ಅಲ್ಲ ಮತ್ತೆ ದಿನ ಬಳಕೆ ಮಾಡ್ತಿರ್ತವಲ್ಲ ಸರ್ ಅವ್ರು ಕೂಡ. ಮಿಶ್ ಮಿಲನ್ ಎಲ್ಲಿತ್ತಪ್ಪ, ವಾಟರ್ ಮಿಲನ್ ಯಾವ ಕಡೆ ಭಾಗದಾಗ ಹಾಕಿರಿ, ಇದನ್ನ ಎಲ್ಲಿ ಹಾಕಿರಿ, ರಿಜ್ ಗಾಡಿ ಎಲ್ಲಿ ಹಾಕಿರಿ, ಪಂಜ್ಗಾಡಿ ಎಲ್ಲಿ ಹಾಕಿರಿ, ಅವರೆಲ್ಲ ಕೇಳ್ತಾರೆ ಸರ್ ಅಲ್ರಿ. ಮತ್ತೆ ಈಗ ಕಂಪ್ನಿಯವರು ಬಂದಮೇಲೆ ನೀವು ಇಷ್ಟು ಭಾಷೆ ಚೇಂಜ್ ಆಗಿಬಿಟ್ಟದಂಗೆ ಎಲ್ಲ ಹೇಳ್ಬೇಕಲ್ಲ ಸರ್ ಅವ್ರಿಗೆ. ಮತ್ತು ಯಾವ ಔಷಧ ಯಾವ ಗೊಬ್ಬರ ಅಂತ ಅವರು ಹೇಳ್ತಾ ಇರ್ತಾರೆ. ಮತ್ತು ನಮಗೆ ಅಲ್ಲೇ ಮಾಡಿ ಮಾಡಿ ಸ್ವಲ್ಪ ಅಭ್ಯಾಸ ಆಗಿರ್ತದೆ. ಏ ಇಲ್ಲ ಇವತ್ತು ಇಷ್ಟು ರೋಗ ಕಾಣಿಸ್ಕೊಂಡತ್ರಿ ಹಿಂಗೆ ಹಂಗತ್ತೆ. 20 ವರ್ಷ ನೀವು ಬೀಜ ಉತ್ಪಾದನೆ ಮಾಡ್ತಾ ಬಂದ್ರಿ, 20 ವರ್ಷದ ಹಿಂದೆ ನಿಮ್ಮ ಭೂಮಿಯ ಗುಣಮಟ್ಟ, ಆನಂತರದ 20 ವರ್ಷದ ನಂತರದ ಗುಣಮಟ್ಟ ಏನು ವ್ಯತ್ಯಾಸ ಆಗಿದೆ? 20 ವರ್ಷ ಹಿಂದಿನ ಗುಣಮಟ್ಟ ಬರೀ ತಿಪ್ಪೆ ಗೊಬ್ಬರ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕಿ ಬಳಸ್ತಿದ್ವಿ. ಇತ್ತೀಚೆಗೆ 20 ವರ್ಷದ ಇದಕ್ಕೆ ರಸಗೊಬ್ಬರಕ್ಕೆ ಸ್ವಲ್ಪ ಭೂಮಿ ಶಕ್ತಿ ಕಳ್ಕಣಕತ್ತಿ, ಶಕ್ತಿ ಕಳ್ಕೊಳ್ಕೆ ಅನ್ನೋದು ಮತ್ತು ರಸಗೊಬ್ಬರ ಜಾಸ್ತಿ ಹಾಕಕತ್ತವಲ್ಲ ರೀ, ಅವಾಗ ಬರೀ ತಿಪ್ಪೆ ಗೊಬ್ಬರನ ಹೇರ್ಬೇಕು, ಇಷ್ಟು ಚಕ್ಕಡಿ ಹೇಳಿದ್ವಿ ಅಷ್ಟು ಚಕ್ಕಡಿ ಹೇಳಿದ್ವಿ, ಕೊಟ್ಟಿಗೆ ಗೊಬ್ಬರ ಇಲ್ಲದನ್ನ ಮಾಡ್ಕೊಂತ ಬಂದ್ವಿ. ಈಗ ಸೀಡ್ಸ್ ಬಂದಿದ್ದು ಮತ್ತೆ ಒಂದು ಸ್ವಲ್ಪ ರಸಗೊಬ್ಬರ ಹೆಚ್ಚು ಹಾಕಕತ್ತಿದೆ, ಸ್ವಲ್ಪ ಭೂಮಿ ಫಲವತ್ತತೆ ಸ್ವಲ್ಪ ಕಳ್ಕೊಂತಾರೆ ಅದಕ್ಕೆ. ಹೆಚ್ಚು ಗೊಬ್ಬರ ಬಳಸ್ತೀವಲ್ಲ ಅದಕ್ಕೆ ಕಳ್ಕೊಂತಾರೆ, ಅದಕ್ಕೆ ಒಂದು ಸ್ವಲ್ಪ ಶಕ್ತಿ ಕಳ್ಕೊಂತಾರೆ. ಹೆಂಗೆ ಮತ್ತು ಈಗ ಮುಂದೆ ಅವರು ಬೀಜೋತ್ಪಾದನೆಗೆ ನಿಮಗೆ ಕಾಂಟ್ರಾಕ್ಟ್ ತೊಗೊಳ್ತಾರೆ, ಬೀಜ ಕೊಡ್ತಾರೆ, ಬೆಳೆಸ್ತಾರೆ, ಬೀಜ ತೊಗೊಂಡು ಹೋಗ್ಬಿಡ್ತಾರೆ, ನಿಮ್ಮ ಕೈಗೆ ಉಳಿದು ನಿಮ್ಮ ಭೂಮಿ ಅಲ್ವಾ? ಉಂಡ್ರಿ, ನಮ್ಮ ಕೈಗೆ ಈಗ ಬ್ಯಾಡ ಅಂತಲೇ ಬಿಟ್ಬಿಟ್ಟೇನಿ ರೀ. ಈಗ ಬಿಟ್ಟಿದ್ರಿ? ಬಿಟ್ಬಿಟ್ಟೇನಿ ರೀ. ಈಗ ಯಾವ ಕಾರಣಕ್ಕೆ ಬಿಟ್ರಿ ನೀವು? ಈಗ ಭೂಮಿ ಫಲವತ್ತೇನು ಕಳ್ಕೊಂತತ್ರಿ ಅದೇ. ಹೆಚ್ಚು ರಸಗೊಬ್ಬರ ಬಳಸ್ತೀವಿ ಸರ, ಹೆಚ್ಚು ಕೆಮಿಕಲ್ಸ್ ಬಳಸ್ತೀವಿ, ಹಂಗಾಗಿ ಬೇಡ ಫುಲ್ಲ ಈಗ ನಮ್ಮ ಕೈಲಿ ಮಾಡೋದಾಗದಿಲ್ಲ. ಸುಮ್ಕ ನಮ್ಮ ಬೆಳೆನ ಮಾಡ್ಕೊಂಡು ಹೋದ್ರೆ ನಮ್ಗೆ ಈಜಿ ಆಗುತ್ತೆ, ದನ ಎತ್ತದವ ಹಾಕ್ಳದವು, ನಮ್ಗೆ 4 ಸಿಲ್ ಕಾಳು ಹಾಕವು, ದನಕರ್ಗಿನ 4 ವರೆ ಮೇವಾಗತ್ತೆ. ಈ ವಿಚಾರಕ್ಕೆ ಬಿಟ್ಕೊಂಬಿಟ್ರಿ ನಾವು. ದನಕರುಗಳು ಎರಡು ಎತ್ತು, ಬಂಡಿ, ಹಾಕಳ, ಹಾಡು ಅಂತ ಎಲ್ಲ ಅದಾವೆ. ಮತ್ತೆ ಕೊಟ್ಟಿಗೆ ಬರ್ಬೇಕಲ್ಲ ಸರ್, ಅದನ್ನ ತಗೊಳ್ಳೋದಾಗದಲ್ಲ, ಸ್ವಲ್ಪ ಪ್ರಮಾಣ ತಗೋಬೋದು, ಅಷ್ಟು ತಗೊಳಕಂದ್ರೆ ಆಗಲ್ಲ, ಮತ್ತೆ ಬೇಕಾಗಲ್ಲ. ಸರಿ, ಈಗ ಬೀಜೋತ್ಪಾದನೆ ಮಾಡೋದನ್ನ ಕೈ ಬಿಟ್ಟಿದ್ದೀರಿ, ಭತ್ತ ಬೆಳಿತಿದ್ರಿ? ಈಗ ಭತ್ತ ಬೆಳಿತೀವಿ ಸರ್. ಯಾವುದು ತಳಿ ಹಾಕೊಳ್ತೀರಿ? ಅವು ಇಲ್ಲಿ ಅಗ್ರ ಕೇಂದ್ರದಾಗ ಯಾವ್ದಿರ್ತಾರೆ ಅವ್ರನ್ನ ಕೇಳಿ ತಂದಿರ್ತಾರೆ, ಇದು ಈ ಸಲ ಇದು ಚಲೋ ಬರ್ತ ಇದು ಚಲೋ ಬರ್ತ ಅಂತ ಈ ಇದಕ್ಕೆ ಹೋಗಿರ್ತಾವಲ್ಲ ನಮ್ಮ ಅಗ್ರ ಕೇಂದ್ರಕ್ಕೆ. ಮತ್ತೆ ಯಾವಾಗ ಹಾಕೋಣ, ಇಲ್ಲ ಇದು ಸುಗ್ಗಿ ಇದು ಚಲೋ ಬರ್ತಾವೆ ಅವ್ರ ಹತ್ರ ಬೀಜ ತಗೊಂತ. ಕೃಷಿ ಇಲಾಖೆ ಇಲ್ಲ? ಇಲ್ಲ ರೀ ಸರ್, ಈಗ ಖಾಸಗಿ ಅಗ್ರ ಕೇಂದ್ರದಲ್ಲಿ ಅವರಲ್ಲಿ ಅವರಲ್ಲಿ ಹೋಗ್ತಾರೆ, ಅವರಲ್ಲೇ ತರೋದ್ರಿ ನಾವು ಬೀಜ. ಈಗ ಭತ್ತ ಬೆಳೆಯೋದು ನಿಮ್ಮ ಮನೆಗಷ್ಟೇನಾ ಅಥವಾ ಮಾರಾಟಕ್ಕೂ ಬೆಳಿತೀರಾ? ಹೆಚ್ಚಿಗೆ ಆದರೂ ಕೊಡ್ಬೋದು ಸರ. ಆದರೆ ನಿಮ್ಮ ಉದ್ದೇಶ ಮನೆಗೆ ಬೇಕು? ಮನೆಗೆ ಬೇಕು, ಮನೆಗೆ ಬೇಕು, ಮನೆಗೆ. ಈಗ ಸ್ವಲ್ಪ ಗೊಬ್ಬರ ಗಿಬ್ಬರ ಹಾಕಿ ಬೆಳೆಸ್ಕೊಂಡ್ರೆ ರಸಗೊಬ್ಬರ ಕಮ್ಮಿ ಹಾಕಿದ್ರೆ ಊಟಕ್ಕೆ ಭಾಳ ಚಲೋ ಆಗುತ್ತೆ ಸರ್. ಅದೇ ಈಗ ರಸಗೊಬ್ಬರ ಮೇಲೆ ಬೆಳೆಸಿದ್ರೆ ಮತ್ತೆ ಆರೋಗ್ಯಕ್ಕೆ ಸರಿ ಆಗಲ್ಲ. ಅದೇ ನೀವು ಏನು ಯಾವುದನ್ನು ಅನುಸರಿಸ್ತಾ ಇದ್ದೀರಿ? ಸಾವಯವ ಕೃಷಿ ಅನುಸರಿಸ್ತಾ ಇದ್ದೀರೋ? ಏ ಇಲ್ಲ ಸರ್, ರಾಸಾಯನಿಕ ಅನಿಸ್ತಾ ಇದೆ. ಇಲ್ಲ, ರಾಸಾಯನಿಕನೇ ಕಮ್ಮಿ, ಏನೋ ಒಂದು 25% ಭಾಗ ಉಪಯೋಗಿಸ್ಬೋದು. ಹೆಚ್ಚಾಗಿ ಈ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ ಜಾಸ್ತಿ, ಇದ್ರ ಶೇಕಡಾಂಶ ಜಾಸ್ತಿ ಇದೆ, ಇದ್ರ ಶೇಕಡ ಕೊಟ್ಟಿಗೆ ಗೊಬ್ಬರ. ವರ್ಷಕ್ಕೊಮ್ಮೆ ನಮ್ಮ ಕೈಲಿ ಕೊಟ್ಟಿಗೆ ಗೊಬ್ಬರ ಹಾಕ್ಲಿಕ್ರೂ ಕುರಿ ಹಟ್ಟಿನಾರ ಹಾಕಿ ಭತ್ತ ಹಚ್ಕೊಂತಾರೆ ಸರ್. ಅಂದ್ರೆ ರಸಗೊಬ್ಬರ ಕಮ್ಮಿ ಆಗತ್ತೆ ರೀ, ಅದನ್ನೇನು ಕ್ರಮೀಣವಾಗಿ ಬೆಳೆಸ್ಕೊಂತು ಅದನ್ನ ಗಟ್ಟಿಯಾಗಿ ಹಾಕಬೇಕಪ್ಪ 4 ಕ್ವಿಂಟಲ್ ಅಂತ ಏನಿಲ್ಲ. ಎಷ್ಟು ಎಕರೆಯಲ್ಲಿ ಬೆಳಿತೀರಿ ಭತ್ತ ನೀವು? ಅವು 1 ಎಕರೆಯಲ್ಲಿ ಬೆಳಿತು. ಎಷ್ಟಾಗುತ್ತೆ ಇಳುವರಿ ನಿಮಗೆ? ಅದೊಂದು 30 ಚೀಲ ಬರ್ಬೋದು ಸರ್. ನಮ್ಮ ಮಾಡಿವಿ ಸ್ವಲ್ಪ, ಮತ್ತು ನೀರಾವರಿ ಅಂತ ಇದಲ್ಲ ನಮಗೆ ಗಟ್ಟಿಡ್ವಿ, ಹಂಗಾಗಿ ಒಂದು 30 ಚೀಲ ಬರ್ತದೆ ಸರ್. ಭತ್ತಕ್ಕೆ ನೀರೇ ಬೇಕು ಅಂತ ಇದೆಯಾ? ಏ ಬೇಕು ಸರ್. ನೀರಿಲ್ಲದೆ ಬೆಳೆಯನ್ನು ಬೆಳಿ ಭತ್ತ ಬೆಳಿಬೋದು ಅಂತ ಹಲವಾರು ಬೇರೆ ಬೇರೆ ವಿಧಾನಗಳಿದೆ. ಹೇಳ್ದವ್ರು ಸರ್, ಗೊತ್ತಿದೆ ನಿಮಗೆ? ಗೊತ್ತದ. ನಮ್ಮ ಅಡಿವಿ ಬರಲ್ಲ ಸರ್. ಬರಲ್ಲ ಬರಲ್ಲ, ನಮ್ದು ಸ್ವಲ್ಪ ಮಳುಲಾಗುತ್ತೆ ಸರ್ ಇದು ಭೂಮಿ ಸ್ವಲ್ಪ, ಹಂಗಾಗಿ ನೀರು ಬೇಕೇ ಬೇಕು ಸರ್. ನಮ್ಮ ಅಷ್ಟು ಫಲವತ್ತಾದ ಭೂಮಿ ಅಲ್ಲ ರೀ ನಮ್ಮ ಹೀರೆ ಈ ಕಡೆ ಹೀರೆ. ಸರಿ, ಈಗ ನಿಮಗೆ ನೀರಾವರಿ ಮೂಲಗಳು ಏನೇನಿದೆ ನಿಮಗೆ? ಬೋರ್ವೆಲ್ ಹಾಕ್ಸಿ? ಬೋರ್ವೆಲ್ ಹಾಕ್ಸಿದ್ರಿ, ಅಲ್ಲದ ಗೌರ್ಮೆಂಟ್ ಒಂದು ಗಂಗಾ ಕಲ್ಯಾಣ ಮಾಡಿಕೊಟ್ಟದ. ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳು ನೀವು? ಫಲಾನುಭವಿ ಯಾವಾಗ ತೊಗೊಂಡ್ರಿ? ಅದು ಈಗ 1 ವರ್ಷ ಆಯ್ತು ಸರ್. ಅದರಿಂದ ನಿಮಗೆ ಏನೇನು ಬದಲಾವಣೆ? ಮೊದಲಕ ನಾವು ಸ್ವಂತ ಒಂದು ಹಾಕ್ಸಂದಿದ್ದೀವಿ ರೀ, ಹಾಕ್ಸ್ಕೊಂಡಿದ್ರು, ಮತ್ತೊಂದು ಗೌರ್ಮೆಂಟ್ ಇಲ್ಲ ನಮ್ಗೆ. ಎರಡು ಬೋರಲ್ಲಿ ನೀರಿದೆ? ಎರಡು ನೀರು ಚಲೋ ಅದ ಸರ್. ಮತ್ತು ಗೌರ್ಮೆಂಟ್ ಒಂದು ಸಾಂಡ್ರ ಐತೆ ಅಂತಂದು ಒಂದು ನಮಗೊಂದು ಸಿಲೆಕ್ಟ್ ಮಾಡಿದ್ರು. ಏನೇನು ಸೌಲಭ್ಯ ಕೊಟ್ಟರೆ ಅದರಲ್ಲಿ ನಿಮಗೆ? ಅದಕ್ಕೆಲ್ಲ ಕರೆಂಟ್ ಬೋರ್ ಹಾಕ್ಸ್ಕೊಡೋದು ಅವ್ರದೇ ಜವಾಬ್ದಾರಿ? ಅವ್ರದೇ ಜವಾಬ್ದಾರಿ. ಎಲ್ಲ ಮೋಟ್ರ ಎಲ್ಲ ಪೈಪು ವಿದ್ಯುತ್ ಸಂಪರ್ಕ ಸಂಪರ್ಕ ಅದನ್ನೆಲ್ಲ ಮಾಡಿಕೊಟ್ಟಾರೆ. ಅದು ಮಾಡಿಕೊಟ್ಟಾರೆ, ಅದನ್ನು ವಿದ್ಯುತ್ ಸಂಪರ್ಕ ಮಾಡಿಕೊಟ್ಟಾರೆ, ಬೋರ್ವೆಲ್ ಹಾಕಿಕೊಟ್ಟಾರೆ, ಮೋಟ್ರ ಕೊಟ್ಟಾರೆ, ಪೈಪ್ ಎಲ್ಲ ಕೊಟ್ಟಾರೆ, ಎಲ್ಲ ಕೊಟ್ಟಿದ್ದಾರೆ, ಕೊಟ್ಟಾರೆ. ನಿಮಗೆ ಅದರಿಂದ ಸ್ವಲ್ಪ ಸಮಸ್ಯೆ ಅನುಕೂಲ ಆಗೈತೆ ರೀ? ಅನುಕೂಲ ಆಗೈತೆ, ಅನುಕೂಲ ಆಗೈತೆ. ಈಗ ಎಷ್ಟು ಎಕರೆ ಇದೆ ಅಂದರೆ ನಿಮ್ಮ ಭೂಮಿ ಎಲ್ಲ? ಈಗ ಟೋಟಲ್ ಆಗಿ 3 ಎಕರೆ. 3 ಎಕರೆ ಇದೆ. 3 ಎಕರೆಯಲ್ಲಿ ಭತ್ತ ಬೆಳಿತೀರಿ, ಮತ್ತೇನೇನು ಬೆಳಿತೀರಿ? ಶೇಂಗಾ ಬೆಳಿತೀವಿ. ಶೇಂಗಾ ಬೆಳಿತೀರಿ? ಮತ್ತೆ ಅಲ್ಲಿದ ಸುಗ್ಗಿಯ ಗೋಂಜಾಳ ಬೆಳಿತೀವಿ. ಊಟ ಮಾಡೋ ಜೋಳ? ಇದು ಮೆಕ್ಕೆಜೋಳ. ಮೆಕ್ಕೆಜೋಳಕ್ಕೆ ನೀವು ಗೋವಿನ ಜೋಳ? ಗೋವಿನ ಜೋಳ. ಮತ್ತೆ ಅಲ್ಲಿದ ಹೈಬ್ರಿಡ್ ಜೋಳ ಬೆಳಿತೀರಿ, ಮತ್ತು ಊಟಕ್ಕೆ ಬೇಕಲ್ಲ ಸರ್, ರೊಟ್ಟಿಗೆ ಅಂತ ಬೇಕಾಗಬೇಕಲ್ಲ. ಬಿಳಿ ಜೋಳ? ಬಿಳಿ ಜೋಳ ಬೆಳಿತೀರಿ? ಬೆಳಿತೀರಿ ಸರ್. ಸರಿ, ಈಗ ನಿಮಗೆ ಶೇಂಗಾನು ಈ ಭಾಗದಲ್ಲಿ ಯಾವ ರೀತಿ ಇಳುವರಿ ಬರ್ತಾ ಇದೆ? ಶೇಂಗಾದಲ್ಲಿ ಏನೇನು ಸಮಸ್ಯೆಗಳಿದೆ ನಿಮ್ಮ ಭಾಗದೊಳಗಡೆಗೆ? ರೋಗಗಳು ಜಾಸ್ತಿನಾ ಅಥವಾ? ರೋಗಗಳು ಜಾಸ್ತಿ ಅದ ಸರ್. ಅದನ್ನ ನಾವು ಮಾಡಿದಂಥ ಐತೆ ರೀ ಅದ. ಇನ್ನು ನಾವು ಮಾಡಿದಂಥ ಏನು ಚುಲತ್ನಾಗಿ ನೇಗಿಲು ಹೊಡಿಸ್ಬೇಕು ರೀ, ಹರಗಿಸ್ಬೇಕು, ಬಿಸಿಲು ತಿನ್ಸ್ಬೇಕು ಅಲ್ಲ, ಚುಲತ್ನಾಗ ಕೊಟ್ಟಿಗೆ ಗೊಬ್ಬರ ಹೇರಿ ಚುಲತ್ನಾಗ ಮಾಡ್ಕೊಂಡು ಹೋದ್ರೆ ಇಂದು ಒಮ್ಮೆ ಎರಡು ಸಲ ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಒಳ್ಳೇದಾಗುತ್ತೆ. ನಾವು ಹಂಗೆ ಉದ್ದಾರಿಗೆ ಅದು ಬಿತ್ತಿದ್ದೀವಿ ಅಂದ್ರೆ ಆಗಲ್ಲ, ಆಗಲ್ಲ. ಭೂಮಿ ಸ್ವಲ್ಪ ನಮಗೆ ಗಟ್ಟಿ ಭೂಮಿ ಅದ ಸರ್, ಅದಕ್ಕೆ ನೀಗ್ಲಿನ ಹೊಡಿಬೇಕಾಗುತ್ತೆ. ಹರಕ್ಷಬೇಕಾಗುತ್ತೆ, ಟ್ರ್ಯಾಕ್ಟರ್ ಮಡಿಕೆ ಹೊಡಿಸಿ ಅದಕ್ಕೆ ಸ್ವಲ್ಪ ಕಟ್ಟಿಗೆ ಗೊಬ್ಬರ ತುಂಬಿ ಬಿತ್ತಿದ್ರೆ ಒಳ್ಳೇದಾಗುತ್ತೆ, ಚಲೋ ಆಗುತ್ತೆ. ಸರಿ, ಒಟ್ಟು ಶೇಂಗಾಕ್ಕೆ ನಿಮಗೆ ಈ ಭಾಗದಲ್ಲಿ ಚೆನ್ನಾಗಿ ಮಾಡಬೇಕು, ಮಾಡ್ಕೊಂಡು ಹೋದರೆ ಸಮಸ್ಯೆ ಇಲ್ಲ. ಆದರೆ ಶೇಂಗಾದಲ್ಲಿ ನಿಮ್ಮಲ್ಲಿ ಯಾವ ಥರದ ಹಬ್ಬ ಶೇಂಗನೋ ಅಥವಾ ಕೀಳು ಶೇಂಗನೋ ಯಾವ್ದು ಬೆಳೆಯೋದು? ಗೆಜ್ಜೆ ಶೇಂಗಾ ಬೆಳೆ, ಗೆಜ್ಜೆ ಶೇಂಗಾ. ಹಬ್ಬ ಶೇಂಗಾ ನಮ್ಮಲ್ಲಿ ಬೆಳೆಯಲ್ಲ, ಬರಲ್ಲ. ನಮ್ಮ ಭೂಮಿ ಅಷ್ಟು ಇದಿಲ್ಲ ಸರ್. ನಿಮ್ಮ ಭೂಮಿ ಎಂಥದ್ದು, ಮಸಾರಿನ ಅಥವಾ ಏನು? ಮಸಾರಿ ಸ್ವಲ್ಪ ಮರಳು ಬರ್ತದೆ ಸರ್, ನಮ್ಮ ಮರಳು ಬರ್ತದೆ, ಮರಳು ಬರ್ತದೆ. ಕಪ್ಪು ಭೂಮಿ ಅಲ್ಲ, ಕಪ್ಪು ಭೂಮಿ ಅಲ್ಲ. ನಮ್ದು ಸ್ವಲ್ಪ ಉಸುಗ ಕಚ್ಕೊಂಡು ಬರ್ತದೆ, ನಮ್ಮ ಅಷ್ಟು ಗಟ್ಟಿ ಕೆಂಪು ಭೂಮಿನೇ ಅಲ್ರಿ ನಮ್ದು. ಮರಳು ಕಚ್ಚತ್ತೆ ನಮ್ಗೆ, ಕೆಂಪು ಭೂಮಿನಲ್ಲ, ಕಪ್ಪು ಭೂಮಿನಲ್ಲ, ಅಲ್ಲ ಮರಳು ಜಾಸ್ತಿ, ಮರಳು ಜಾಸ್ತಿ. ಇದು ಹೆಂಗೆ ಕೃಷಿಗೆ ಅಷ್ಟು ಸೂಕ್ತ ಅಲ್ಲ ಅನ್ಸುತ್ತಾ ನಿಮ್ಮ ಪ್ರಕಾರ? ಇಲ್ಲ, ಸೂಕ್ತ ಆಗುತ್ತೆ, ನೀರಿದ್ದರೆ ಚಲೋತ್ನೇ ಬೆಳೀತಾರೆ ಸರ್. ಅದ್ರ ಸರಿಯಾಗಿ ನೇಗಿಲು ಹೊಡಿಬೇಕು, ಅದ್ರ ಸರಿಯಾಗಿ ಹರಕ್ತಿ ಮಾಡ್ಬೇಕು, ಕೊಟ್ಟಿಗೊಬ್ಬರ ಹಾಕಿ ಬೆಳೆಸ್ತಾರೆ, ಸೂಕ್ತ ಆಗ್ಯಾವ ಸರ್. ಸೂಕ್ತ ಆಗುತ್ತೆ. ಈಗ ಶೇಂಗಾದಲ್ಲಿ ಎಷ್ಟು, ಎರಡೆರಡು ಎಕರೆ ಹಾಕ್ತೀರಾ ಏನು ನಿಮಗೆ? ಒಂದೊಂದು ಎಕರೆ ಹಾಕ್ಯಂದ್ರೆ ಮತ್ತೆ ಹೆಂಗೆ ಇಲ್ಲಿ ಒಳ್ಳೆ ಬೆಲೆ ಸಿಗುತ್ತಾ ನಿಮಗೆಲ್ಲ? ಮತ್ತೆ ಬೆಳೆ ಮಾರ್ಕೆಟ್ ಹೆಂಗಿರುತ್ತೆ ಅಷ್ಟರ್ ಸರ್. ಅದು ಶೇಂಗಾ ಎಲ್ಲಿ ನಿಮ್ಗೆ ಮಾರ್ಕೆಟ್ ಹತ್ತಿರ? ಕೊಪ್ಪಳ ಮಾರ್ಕೆಟ್. ಕೊಪ್ಪಳ ಮಾರ್ಕೆಟ್. ಕೊಪ್ಪಳ ಮಾರ್ಕೆಟ್. ಶೇಂಗಾ ಬೆಳಿತೀರಿ, ಬಿಳಿ ಜೋಳ ನೀವು ಬೆಳೆಯೋದು? ಇಲ್ಲ, ಸಿಎಸ್ ಪಾ ಹೈಬ್ರಿಡ್ ಜೋಳ ಬೆಳಿತೀವಿ. ಹೈಬ್ರಿಡ್ ಜೋಳ? ಹೈಬ್ರಿಡ್ ಜೋಳ. ನಮ್ಮದು ಬಿಳಿ ಜೋಳ ಬರಲ್ಲ ಸರ್ ಇಲ್ಲಿ. ಹೈಬ್ರಿಡ್ ಜೋಳ ಸ್ವಲ್ಪ ಕಾಳು ಸಣ್ಣದಾಗ್ತದೆ, ದಪ್ಪ ಬರ್ತದೆ, ದಪ್ಪ ಬರ್ತದೆ, ದಪ್ಪ ಬರ್ತದೆ ಸರ್. ಎಷ್ಟು ಎಕರೆ ಹಾಕೊಂತೀರಿ ಅದು? 11 ಎಕರೆದಷ್ಟು ಹಾಕ್ಯಂದಿರ್ತೀವಿ. ನಿಮ್ಮ ಮನೆಗೆ ಏನು ಬೇಕು? ಮನೆಗೆ ಅಷ್ಟ. ಮತ್ತು ಅಲ್ಲಿಂದ ಮೇವನ ಆಗುತ್ತೆ ಸರ್, ದನಕರಿಗೆ ನಮಗೆ ಮೇವು ಬೇಕಲ್ಲ. ಹೌದು, ಸುಗ್ಗಿಯಾಗ ಮೇವು ಮಾಡೋದಾಗದಲ್ಲ, ಎತ್ತದವ ಹಾಕಳದವ. ಒಂದೇಳೆ ಚಂಡಿ ಆಡಿಸಿ ರಾಶಿ ಮಾಡಿಂದೆ ಸಪ್ಪಿ ಅಷ್ಟು ದಿನ ಬಿಟ್ಟು ಅಂದ್ರೆ ಅದು ದನಕರಿಗೆ ನಮಗೆ ಭಾಳ ಲಾಭದಾಯಕ ಆಗುತ್ತೆ ಮೇಸಾಕಿ. ಓ, ದನಕರುಗಳು ಮೇವಿಗಾದ್ರೂ ಇದು ಬೇಕೇ ಬೇಕು, ಬೇಕೇ ಬೇಕಲ್ಲ ಸರ್. ಅದೇ ಶೇಂಗಾದಿಂದ ಶೇಂಗಾ ಒಟ್ಟು ಸಿಗ್ತದೆ, ಶೇಂಗಾ ಒಟ್ಟು ಸಿಗುತ್ತೆ, ಜೋಳದಿಂದ ಹುಳು ಸಿಗುತ್ತೆ. ಇವು ಒಂದಕ್ಕೊಂದು ಸಂಬಂಧ ಇವು. ಈಗ ನೀವು ಹೇಳ್ರಿ, ನಿಮ್ಮ ಭಾಗದಲ್ಲಿ ಸಿರಿಧಾನ್ಯ ಬೆಳೆ ಬೆಳೆಯುವಂಥ ಪದ್ಧತಿ ಇದೇನಾ ಈಗಲೂ? ಸಿರಿಧಾನ್ಯಗಳು, ನವಣೆ, ಆರ್ಕ, ಈ ಥರ ಇಷ್ಟು ದಿನ ಆದರೂ ಇಲ್ಲ ಸರ್. ಅದು ಈಗಿಲ್ಲ, ಈಗಿಲ್ಲ. ಇಲ್ಲಿದ್ದ ಮಾಡ್ಬೇಕನ್ನೋ ಜನರಿಗೆ ಸ್ವಲ್ಪ ಆಸಕ್ತಿ ಕಾಣಿಸಕತ್ತೈತಿ ಈಗ. ನೀವು ಬೆಳೆದಿದ್ರೆ, ನೀವು ಬೆಳೆದ, ನಾವು ಹಿಂದಕ್ಕೆ ಬೆಳೆದೀವಿ, ಆರ್ಕ ಬೆಳೆದೀವಿ. ಹಿಂದಕ್ಕಂದ್ರೆ ಒಂದು 10 ವರ್ಷದಿಂದ ಬೆಳೆದೀವಿ. ಏನೇನು ಬೆಳೆದ್ರಿ? ಆರ್ಕ ಬೆಳೆದೀವಿ, ನವಣಿ ಬೆಳೆದೀವಿ. ಇವು ಬರ್ಗ ಪರ್ಗ ಏನು ಹಾಕಿಲ್ಲ ಸರ. ಓ, ಆರ್ಕ ವರ್ಷಂಗಟ್ಟಲೆ ಉಣ್ಣೋಕ್ಕಷ್ಟು ಆರ್ಕ್ ಆಗ್ಯಾವು, ನವಣೆ ಆಗ್ಯಾವು. ಆರ್ಕ ನಿಮ್ಮಲ್ಲೇ ಬಳಸುತ್ತಾ ಇದ್ರೆ ಮೊದಲು? ಬಳಸ್ತದ್ರಿ, ಜಗ್ ಬಳಸಿರಿ. ಊಟಕ್ಕೆಲ್ಲ? ಊಟಕ್ಕೆಲ್ಲ ಬಳಸಿರಿ. ಅದನ್ನೆಲ್ಲ ಅಕ್ಕಿ ಮಾಡ್ಕೊಳ್ಳೋದು ಹೆಂಗಿತ್ತು, ಏನು ಮಾಡ್ತಿದ್ರಿ ನೀವು? ಅದನ್ನು ಸರ್ ಅಷ್ಟು ಮಾಡಿಸ್ಕೊಂಡು ಗಿರಣಿಗೆ ಹಾಕಿಸ್ತಾರೆ, ಗಿರಣಿಗೆ ಹಾಕಿಸ್ತಾರೆ. ಮತ್ತು ಹೆಣ್ಮಕ್ಳು ಸ್ವಲ್ಪ ಅದನ್ನ 4 ಕೇಟ್ ಹಾಕಿ ಅದ ಮಾಡ್ತಾರೆ, ಕುಟ್ತಾರೆ, ಕುಟ್ತಾರೆ. ಸ್ವಲ್ಪ ಗಿರಣಿದ ಬಿರಿಸಿರ್ತಾರೆ, ಅದು ಅದ್ರಾಗ ಒಂದೊಂದು ಕಾಳು ಉಳಿದಿರ್ತೈತಿ. ಅದನ್ನ ಹೆಣ್ಮಕ್ಳು ಏನು ಮಾಡ್ತಾರೆ, ಮನೆಗೆ ತಂದ ಮೇಲೆ ಸ್ವಲ್ಪ ಕುಟ್ಟಿ ಅದ ಮಾಡ್ತಾರೆ ಅದನ್ನ. ಆರ್ಕ ಬೆಳೆದು ನಿಂತಿದೆ ಈಗ? ಈಗ ನಿಂತದ ಸರ್. ಕಾರಣ ಬೀಜ ಸಿಗ್ತಾ ಇಲ್ಲ ಅಂತವಾ, ಅಥವಾ ಏನು ಮಾರ್ಕೆಟ್ ಇಲ್ವಾ ಅಂತಾನ, ಅಥವಾ ಅದು ಸ್ವಲ್ಪ ಮನೇಲಿ ಊಟ ಮಾಡುವ? ಇಲ್ಲ, ಊಟ ಮಾಡೋಕೆ ಗ್ಯಾರಂಟಿ ಅದಾರ. ಊಟ ಮಾಡೋಕೆ ಅದು ಎಲ್ಲದಕ್ಕಂತ ಚಲೋ ಅದ್ರಿ, ಭೂಮಿ ಮೇಲೆ ಬೆಳೆಯೋದಕ್ಕಂತ ಎಲ್ಲ. ನೀವು ಹೋಗ್ತೀರಿ ಅಂದ್ರೆ ಈಗ ನಿಮ್ಮ ಮಕ್ಕಳು ಅವರೆಲ್ಲ ಉಣ್ಬೇಕಲ್ಲ? ಎಲ್ಲರೂ ಊಟ ಮಾಡ್ತಾರೆ ಸರ್ ಅದನ್ನ. ಅದು ಯಾರಿಗೆ ಬೇಸರ ಆಗೋದಲ್ಲ ಸರ್ ಅದು. ಆರ್ಕ ನಾನು ಯಾರಿಗೆ ಬೇಸರ ಆಗೋದಲ್ಲರಿ ಅದು. ಅದು ಪ್ರತಿಯೊಬ್ಬರು ಉಂಡ್ರೆ ಆರೋಗ್ಯಕ್ಕೆ ಭಾಳ ಒಬ್ಬ ಆಸಕ್ತಿ ಅದನ್ನ ಅಂದ್ರೆ ಅದನ್ನ ಉಳಿಸಿದ್ರೆ ಒಳ್ಳೇದಾಗುತ್ತಾ ಅನ್ನೋದು ಇಂದ ನಂಬಿಕೆ ಐತ್ರಿ ಅದು. ಆರ್ಕ ಈಗ ಪೂರ ನಿಂತಿದೆ ಹಂಗಾರೆ? ನಿಂತಿದೆ ಸರ್. ಈಗ ಎಲ್ಲರೂ ಸ್ವಲ್ಪ ಆಸಕ್ತಿ ಮಾಡಕತ್ತೆ. ನಿಮಗೆ ಆಸಕ್ತಿ ಬಂದಿದೆಯಾ? ಏ ಮಾಡೋಣ ಸರ್, ಅದು ಬೆಳಿಬೇಕು, ಮಾಡ್ಬೇಕು ಅನ್ನೋದು ಒಂದು. ಮತ್ತು ಊಟಕ್ಕೆ ಬೇಕಾಗಲ್ರಿ, ಇವು ಕಾಲಕ್ಕೆ ಸರಿಯಾಗಿ ಇವು ಕೆಮಿಕಲ್ಸ್ ಹಾಕಿ ಹಾಕಿ ಅವು ಇವು ಬರೀ ಯಾವ ರೋಗ ಈ ರೋಗ ಭತ್ತ ಗಿತ್ತ ಬೇಸ ಅಲ್ಲ. ಅರ್ಧ ದಿವಸ ಆರ್ಕ ಬೆಳೆದುಂಡ್ರೆ ಭಾಳ ಚಲೋ ಆಗುತ್ತಲ್ಲ. ಸ್ವಲ್ಪ ಒಂದು ಚೀಲ ಎರಡು ಚೀಲ ಬೆಳ್ಕಂದೆ ಊಟ ಮಾಡ್ಬೋದಲ್ಲ ಸರ್. ಆರ್ಕ ಅನ್ನದ ಜೊತೆಗೆ ಏನು ರುಚಿ ಆಗ್ತಿತ್ತು ಅದಕ್ಕೆ? ಇನ್ನೂ ಆಗ್ಬೋದು, ಸ್ವಲ್ಪ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ಬೋದು, ಭಾಳ ಚಲೋ ರೀ ಅದೇ. ಅದು ಅದನ್ನ ಹೆಚ್ಚಾಗಿ ಪ್ರತಿಯೊಬ್ಬರು ಊಟ ಮಾಡ್ಬೋದು ರೀ. ಈಗ ನಿಮಗೆ ಸಿರಿಧಾನ್ಯ ಬೆಳೆಯೋದಕ್ಕೆ ಸರ್ಕಾರ ಪ್ರೋತ್ಸಾಹ ಧನಗಳನ್ನು ಕೊಡಲಿಕ್ಕೆ ಮುಂದೆ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ನೀವು ಅದ್ರದ್ದು ಏನಾದರೂ ಬೆನಿಫಿಟ್ ತೊಗೊಂಡಿದ್ದೀರಾ, ತೊಗೊಳ್ತಾ ಇದ್ದೀರಾ? ನಾವು ತಗೊಂಡಿಲ್ಲ, ಇಲ್ಲದಿತ್ತಪ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡೋಣ. ಮಾಡ್ಬೇಕಂತ ಒಂದು ಆಶೆ ರೀ ಇಷ್ಟ, ಮತ್ತೇನಿಲ್ಲ. ನೀವು ಕೃಷಿ ಇಲಾಖೆಯಿಂದ, ಅದು ರಾಜ್ಯ ಸರ್ಕಾರದಾಗಿರ್ಬೋದು ಕೇಂದ್ರ ಸರ್ಕಾರದಾಗಿರ್ಬೋದು, ಒಂದು ಈಗ ನೀವು ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳು ಲಾಭ ತಗೊಂಡಿವಿ, ಅದರಿಂದ ನೀರಾವರಿಗೆ ಅನುಕೂಲ ಆಗಿದೆ, ನಿಮಗೆ ಕೃಷಿಗೆ ಸಹಕಾರ ಆಗಿದೆ, ನಿಮ್ಮ ಕುಟುಂಬ ಸುಧಾರಣೆ ಆಗ್ತಿದೆ ಅಂತ ಹೇಳಿದ್ರಿ, ಮತ್ತೆ ಬೇರೆ ಯಾವ ತರದ ಈ ತರದ ಯೋಜನೆಗಳ ಇವು ಲಾಭ ತಗೊಂಡು ಪೈಪ್ ಕೊಟ್ಟಾರಿ, ಪೈಪ್ ಲೈನ್ ಸ್ಪ್ರಿಂಕ್ಲರ್ಗೆ ಡ್ರಿಪ್ ಇರಿಗೇಷನ್ ಕೊಟ್ಟಾರ, ಮತ್ತಿಷ್ಟು ಸರ್ ಅಷ್ಟು ತಗೊಂಡಿವಿ ಇಷ್ಟು ಅಂತ ತಗೊಂಡಿವ್ರಿ. ಈಗ ಪ್ರಧಾನ ಮಂತ್ರಿ ಅವ್ರದ್ದು ಕಿಸಾನ್ ಸಮ್ಮಾನ್ ಹಣ ಬರ್ತದೆ, ಅದು ಬರ್ತ ಸರ್ ಬರ್ತದೆ, ಅದು ಬರ್ತ ಸರ್, ಅದರಿಂದ ನಿಮಗೆ ಏನು ತಕ್ಕ ಮಟ್ಟಿಗೆ ಲಾಭ ಆಗಿದೆಯಾ? ಮತ್ತೆ ಲಾಭ ಆಗುತ್ತೆ ಸರ್, ನಮ್ಮ ಬೆಳೆ ಉಪಯೋಗ ಆಗ್ತದೆ, ಉಪಯೋಗ ಆಗುತ್ತೆ ಸರ್, ಅದು ಸಣ್ಣ ರೈತರಿಗೆ ಉಪಯೋಗ ಆಗಿ ಉಪಯೋಗ ಆಗುತ್ತೆ ಸರ್. ಸರ್, ಈಗ ನಿಮ್ಮ ಕುಟುಂಬದಲ್ಲಿ ಕೃಷಿಯನ್ನು ನೋಡ್ಕೊಳ್ತಾ ಇರೋದು ನೀವು ನಿಮ್ಮ ಮನೆಯವರಷ್ಟೇ? ಅಷ್ಟೇ ರೀ. ಹೌದಾ? ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು ಯಜಮಾನ್ರೆ? ಈಗ 62 ನಡೀತೈತೆ. 62 ವರ್ಷ ವಯಸ್ಸು. ನಿಮ್ಮ ನಂತರ ಮತ್ತೆ ನಾವು ಇರಲಿ ತನ ಮಾಡದ್ರಿ ಮುಂದೆ ಶಿವ. ಈಗ ಕೊಟ್ಟಿಗೆ ಗೊಬ್ಬರಕ್ಕೆ ನೀವು ದನಕರುಗಳಿದ್ದಾವೆ, ಆ ನಂತರದಲ್ಲಿ ಈ ಎರೆಗೊಬ್ಬರ ಅಂತೇಳಿ ಹೇಳ್ತಾ ಇದ್ರು, ಅದು ಅಗ್ರ ನೀವು ಮಾಡ್ತಾ ಇದೀರಾ? ನಾವು ಮಾಡಿಲ್ಲ ಸರ್, ನಾವು ಮಾಡಿಲ್ಲ, ಅಗ್ರ ಕೇಂದ್ರದ ತರ್ತೀರಿ ನೀವು? ತರ್ತು. ಬಳಸ್ತೀರಿ? ಬಳಸ್ತೀವಿ ಕೃಷಿ. ಈಗೇನು ಈ ರಸಗೊಬ್ಬರದೊಳಗೆ ಅದನ್ನ ಸ್ವಲ್ಪ ಅದ ರೇಟ್ ಕಮ್ಮಿ ಇರ್ತದೆ ಸರ್, ಅದ್ರಲ್ಲಿ ಹಾಕಿ ಬಳಸ್ತು. ಅದನ್ನ ಸಾವಯವ ಕೃಷಿಗೆ ಸಾವಯವ ಗೊಬ್ಬರ ತರ್ತಾರೆ, ಅಗ್ರ ಕೇಂದ್ರ ಸಿಗುತ್ತೆ. ಅದಕ್ಕೆ ನೀವು ಹೆಚ್ಚು ಆದ್ಯತೆ ಕೊಟ್ಟಿದ್ದೀರಿ? ಕೊಟ್ಟಿವಿ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾರೆ? ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾರೆ. 25-75 ಭಾಗ ರಾಸಾಯನಿಕ 75% ಸಾವಯವ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿವ್ರಿ. ಮತ್ತೆ ಈಗ ಹೆಚ್ಚಾಗಿ ನಮ್ಮ ಕೊಟ್ಟಿಗೆ ಗೊಬ್ಬರ ಹಾಕ್ತು. ನಮ್ಮ ಕೊಟ್ಟಿಗೆ ಗೊಬ್ಬರ ಭಾಳ ಇಲ್ಲಪ್ಪ ಅಂದ್ರೆ ಕುರಿಟ್ಟಿನಾರ ಹಾಕಿ ಹೊಲ ಕಸು ಮಾಡ್ಕೊಂತೀವಿ. ಈಗ ನೀವು ಗಂಡ ಹೆಂಡತಿ ಅಷ್ಟೇ ಕೃಷಿ ಮಾಡ್ತಿರೋದ್ರಿಂದ ನೀವು ಹೆಚ್ಚು ಆಳುಗಳನ್ನು ಅವಲಂಬಿಸ್ಕೊಂಡಿದ್ದೀರಿ ಹಂಗಾರೆ? ಬೇಕಾದಾಗ ಕರ್ಕೊಂಡು. ಯಾವ್ಯಾವ್ದಕ್ಕೆ ಬೇಕಾಗ್ತದೆ ಆಳುಗಳು? ಏನು ಇವತ್ತು ಕಳೆ ತೆಗಿಬೋದು, ಜೋಳ ಕೊಯ್ಬೋದು, ಮೆಕ್ಕೆಜೋಳ ತೆನಿ ಮುರಿಬೋದು, ಶೇಂಗಾ ಕೆತ್ತಬೋದು, ಶೇಂಗಾ ಈ ಸಣ್ಣ ಪ್ರಮಾಣದ ನಾವು ನಮ್ಮ ಹೆಣ್ಮಕ್ಳು ನಾವು ಕೆಲಸ ಮಾಡ್ತೀವಿ. ಈಗ ಒಂದು ಕೊನೆಯದಾಗಿ ಹೇಳ್ರಿ, ಕೃಷಿಯಿಂದ ನಮ್ಮ ಕುಟುಂಬ ನೆಮ್ಮದಿಯಿಂದ ಇದೆ, ಆರ್ಥಿಕವಾಗಿ ಸದೃಢರಾಗಿದ್ದೀವಿ ಅಂತ ನಿಮಗೆ ಅನಿಸಿದೆ? ಏ ಅನಿಸತ್ತೆ. ಅಲ್ಲ ಮತ್ತೆ ನಾವೇ ಗೌರ್ಮೆಂಟ್ ನೌಕರಿ ಅಲ್ಲ, ನಾವು ಕೃಷಿ ನೆಂಬೆ ಬಾಳೆ ಮಾಡ್ಬೇಕಲ್ರಿ, ಅದರಲ್ಲೇ ನೆಂಬಿದ್ರೆ ನಮ್ಗೆ ಇವತ್ತು 100 ಚೀಲ ಬೆಳೆಯಕ್ಕೆ 200 ಚೀಲ ಬೆಳಿಬೋದಲ್ಲ, ಮತ್ತು ನಾವು ಕೃಷಿನ ನೆಂಬಬೇಕು. ನಾವು ಹೊಸ ತಲೆಮಾರಿಗೆ ಈ ಥರದ ವಿಶ್ವಾಸ ಮೂಡ್ತಾ ಇಲ್ವಲ್ಲ, ಅಂದರೆ ನಿಮ್ಮ ಮಕ್ಕಳಿರ್ಬೋದು, ಯಾರೇ ಹುಡುಗರಿರ್ಬೋದು, ಅಂದರೆ ಹೊಸ ತಲೆಮಾರಿನ ಯುವಕರಲ್ಲಿ ಕೃಷಿ ಬಗ್ಗೆ ಆಸಕ್ತಿ ಉಳಿದೈತ್ರಿ? ಈಗ ಐತಿ, ಈಗ ಮಾಡ್ತಾ ಇದ್ದಾರೆ, ಮಾಡ್ತಾರೆ ಈಗ, ಆದ್ರೆ ಐತ್ರಿ ಒಂದು ಸ್ವಲ್ಪ ಹುಡುಗರಿಗೆ ಅದ್ರ ಬಗ್ಗೆ ಆಸಕ್ತಿ ಐತಿ ಸರ್, ಮಾಡ್ಬೇಕನ್ನ ಆಸೆ ಅದಾವ್ರಿ. ಈಗ ಈಗ ಏನೇ ಕೃಷಿಯಲ್ಲಿ ಏನಾದರೂ ಬದಲಾವಣೆ ತರಬೇಕು ಅನ್ನೋದಾದರೆ ನಮಗೊಂದಿಷ್ಟು ತಿಳುವಳಿಕೆ ಬೇಕು, ತಿಳುವಳಿಕೆ ಬೇಕು, ಒಂದು ಕ್ರಮಗಳು ಗೊತ್ತಿರಬೇಕು. ಈ ಥರದ ಜ್ಞಾನವನ್ನು ತಗೊಳ್ಳೋಕ್ಕೆ ಏನಾದರೂ ತರಬೇತಿಗಳಾಗಲಿ, ಕೃಷಿ ಇಲಾಖೆಯ ಅಧಿಕಾರಿಗಳನ್ನಾಗಲಿ, ವಿಜ್ಞಾನಿಗಳನ್ನಾಗಲಿ ಭೇಟಿ ಮಾಡೋದು ಈ ಥರದಲ್ಲಿ ಮಾಡ್ತಿದ್ರೆ ನೀವು? ನಾವು ಇದರೊಳಗೆ ಮಾಡಿಲ್ಲ ಸರ್, ಈ ಹೊಸ ಪ್ಲಾನ್ ಹಾಕಿ ಮಾಡ್ಬೇಕಂದ್ರೆ ಭೇಟಿ ಹಾಗೆ ಮಾಡ್ಬೇಕಾಗುತ್ತೆ ಸರ್. ಅದನ್ನ ನಮಗೆ ಮಾಹಿತಿ ಗೊತ್ತಿರಲಿಲ್ಲ ಸರ್. ಕೃಷಿ ವಿಜ್ಞಾನಿಗಳನ್ನ ಮತ್ತು ಕೇಳಿದ್ರೆ ಇಲ್ಲಿ ಅಗ್ರ ಕೇಂದ್ರ ಕೇಳಿದ್ರೆ ಎಲ್ಲ ಹೇಳ್ತಾರೆ ಅವರು, ನೀವು ಯಾವ ಬೆಳೆ ಬೆಳಿತೀರಿ, ಏನು ಮಾಡ್ತೀರಿ ಅಂದ್ರೆ ಹೇಳ್ತಾರಲ್ಲ ಸರ್. ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತಕ್ಕಂಥದ್ದು ಸರ್ಕಾರದ ಒತ್ತಾಸೆ, ತಜ್ಞರ ಒಂದು ಒತ್ತಾಸೆ ಇದೆ. ಹೌದು ಸರ್. ನೀವು ಮಾಡಿಸಿದ್ರೆ ಯಾವಾಗಾದ್ರೂ ಮಾಡಿಸಲ್ಲ ಸರ್. ಅದು ಒಂದ್ಸಲ ನಾವು ಇದಕ್ಕೆ ಹೋಗಿದ್ವಿ ಸರ್, ಹೊಡ್ರಟ್ಟಿ ಫಾರ್ಮ್ಗೆ ಹೋಗಿದ್ವಿ, ರೈತ ಮಾಹಿತಿಗೆ ಹೋಗಿದ್ವಿ ನಾವು. ಮಾಡಿಸ್ರ ಅಂದ್ರೆ ಸರ್ ನಾನು ಮಾಡಿಸಿಲ್ಲ. ಯಾಕೆ ಹಿಂದೇಟ್ ಆಗ್ತಿದ್ರಿ? ಅದು ನಾವೆಲ್ಲಿ ಈಗ ಮತ್ತೆ ಗಂಗಾವತಿಗೆ ಹೋಗ್ಬೇಕು, ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಗಂಗಾವತಿ ಒಳಗೈತಿ, ನಾವು ಹೋಗಿಲ್ಲ ಸರ್. ಅದು ಒಂದು ತಪ್ಪೈತಿ, ಮಾಡಿಸ್ಬೇಕಾಗಿತ್ತು. ಮಾಡಿಸಿದ್ರೆ ಅನುಕೂಲ ಆಗುತ್ತಾ? ಅನನುಕೂಲ ಅನುಕೂಲ ಆಗುತ್ತೆ ಸರ್. ಅವ್ರು ಹೇಳ್ತಾರೆ ಸರ್, ಈ ಮಣ್ಣಿಗೆ ಇಂಥ ಬೆಳೆ ಚಲೋ ಬರ್ತಾ, ಭತ್ತ ಚಲೋ ಬರ್ತಾ, ರಾಗಿ ಚಲೋ ಬರ್ತಾ, ಜೋಳ ಚಲೋ ಬರ್ತಾ ಅಂತ ಅವ್ರು ಹೇಳ್ತಾರೆ ಸರ್. ಮತ್ತೆ ಅದನ್ನ ಮಾಡಿಸಿಲ್ಲ ಸರ್ ನಾನು. ಅವ್ರು ಮಾಡಿಸಪ್ಪ ಅಂತ ಹೇಳಿದ್ದೀರಿ ಸರ್. ಅದನ್ನ ಮುಂದೆ ಮಾಡ್ಸೋಣ ಸರ್, ಮಾಡ್ಸೋಣ. ಒಳ್ಳೆಯದು ಗೋಪುರಪುರೆ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಸಿರಿಧಾನ್ಯಗಳನ್ನು ಬೆಳೀತಾ ಇದ್ರಿ, ಈಗ ಕಡಿಮೆ ಆಗಿದೆ, ಕಡಿಮೆ ಆಗಿದೆ ಸರ್, ಮತ್ತೆ ಬೆಳೆಯೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀ ಗೋಪುರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಈಗ ಕೇಳೋಣ ರೈತರಿಗೆ ಸಲಹೆ. ಆತ್ಮೀಯ ರೈತ ಬಾಂಧವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಜೇನು ಕೃಷಿಯನ್ನು ಆರಂಭಿಸುವುದು ಹೇಗೆ, ಅಥವಾ ಒಂದು ಜೇನು ಪೆಟ್ಟಿಗೆಯನ್ನು ತರಬೇಕಾದ್ರೆ ಯಾವ ಎಲ್ಲ ವಿಷಯಗಳನ್ನು ನಾವು ಗಮನಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯದಾಗಿ, ನಾವು ಒಂದು ಜೇನು ಕುಟುಂಬ ಅಂತಂದ ತಕ್ಷಣ, ನಾವೆಲ್ಲಾದರೂ ಹೋಗಿ ಒಂದು ಜೇನು ಪೆಟ್ಟಿಗೆಯನ್ನು ಖರೀದಿ ಮಾಡಬೇಕಂದ ತಕ್ಷಣ ನಮಗೆ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಒಂದು ಜೇನು ಪೆಟ್ಟಿಗೆ. ಜೇನು ಪೆಟ್ಟಿಗೆಯಲ್ಲಿ ವಿವಿಧ ಭಾಗಗಳಿರುತ್ತೆ. ಅದರಲ್ಲಿ ತಳಮಣೆ ಅಂತ ಹೇಳ್ತೀವಿ, ಆ ಒಂದು ಸಂಸಾರ ಕೋಣೆ ಅಂತ ಇರುತ್ತೆ, ತುಪ್ಪದ ಕೋಣೆ ಅಂತ ಇರುತ್ತೆ, ಮೇಲಿನ ಮುಚ್ಚಳ ಇರುತ್ತೆ. ಸಂಸಾರ ಕೋಣೆಯ ಒಳಗಡೆ 8 ಚೌಕಟ್ಟುಗಳಿರುತ್ತೆ. ಅದೇ ಥರ ಜೇನು ತುಪ್ಪದ ಕೋಣೆ ಅಥವಾ ಅದರಲ್ಲಿ ಸಹ ನಾವು ಸೂಪರ್ ಅಂತ ಕರಿತೀವಿ, ಅಲ್ಲೂ ಸಹ 8 ಚೌಕಟ್ಟುಗಳು ಇರುತ್ತೆ. ನಾವು ಒಂದು ಕುಟುಂಬವನ್ನು ಖರೀದಿಸಬೇಕಾದ್ರೆ, ಅಂದರೆ ವಾಣಿಜ್ಯ ದೃಷ್ಟಿಯಿಂದ ದುಡ್ಡು ಕೊಟ್ಟು ನಾವು ಖರೀದಿ ಮಾಡಬೇಕಾದ್ರೆ ಅಥವಾ ಇಲಾಖೆಯ ಸಹಾಯದಲ್ಲಿ ನಾವು ಖರೀದಿ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ್ದು ಏನು? ಪೆಟ್ಟಿಗೆ ಭಾಳ ಗಟ್ಟಿಮುಟ್ಟಾದಂತಹ ಮರದಿಂದ ಅಥವಾ ISI ಸ್ಟ್ಯಾಂಡರ್ಡ್ ಅಂತ ನಾವೇನು ಹೇಳ್ತೀವಿ, ಆ ಒಂದು ISI ಮಾನ್ಯತೆಗೆ ಒಳಪಟ್ಟಂತಹ ಜೇನು ಪೆಟ್ಟಿಗೆಯನ್ನು ಖರೀದಿ ಮಾಡಬೇಕು. ಈಗಾಗಲೇ ತೋಟಗಾರಿಕೆ ಇಲಾಖೆಯಿಂದ ನೀವು ಖರೀದಿ ಮಾಡೋದಾದರೆ ಅವರಲ್ಲಿ ನೋಂದಾಯಿತ ಒಂದು ಸರಬರಾಜುದಾರರು ಇರ್ತಾರೆ, ಅವರಿಂದನೇ ಖರೀದಿ ಮಾಡಬೇಕಾಗತ್ತೆ. ನಂತರದಲ್ಲಿ ನಾವು ಗಮನಿಸಬೇಕಾದಾಗ ಜೇನಿನ ಒಂದು ಸಂಸಾರ ಕೋಣೆಗಳ ರಟ್ಟುಗಳು ಸಾಕಷ್ಟು ಗಟ್ಟಿಯಾಗಿ ಕಟ್ಕೊಂಡಿರ್ತಕ್ಕಂಥದ್ದು, ಅಂದರೆ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು ಅಂತ ನಾವೇನು ಹೇಳ್ತೀವಿ, ಆ ರೀತಿಯಾಗಿ ಗಟ್ಟಿಮುಟ್ಟಾಗಿ ಕಟ್ಕೊಂಡಿರಬೇಕು. ಭಾಳ ಸದೃಢವಾದಂತಹ ಒಂದು ರಾಣಿ ಅಂತ ಹೇಳ್ತೀವಿ, ರಾಣಿ ಒಂದು ವಯಸ್ಸಿಗೆ ಬಂದಿರತಕ್ಕಂತಹ ರಾಣಿ. ಆ ವಯಸ್ಸಿಗೆ ಬಂದಿರೋದನ್ನು ಗುರುತಿಸೋದು ಯಾವ ರೀತಿಯಪ್ಪ ಅಂತ ಹೇಳಿದರೆ, ಆ ಒಂದು ಸಂಸಾರ ಕೋಣೆಯಲ್ಲಿ ಸಾಕಷ್ಟು ಪ್ರಮಾಣದ ಮೊಟ್ಟೆ ಮತ್ತು ಮರಿಗಳು ಇರಬೇಕು. ಅಂತಹ ರಾಣಿ ಭಾಳ ಚಟುವಟಿಕೆಯಿಂದ ಇದೆ ಅನ್ನೋದು ಗೊತ್ತಾಗುತ್ತೆ. ಆ ಒಂದು ರಟ್ಟುಗಳು ಅಥವಾ ಆ ಒಂದು ಕೂಂಬ್ ಅಂತ ನಾವೇನು ಕರಿತೀವಿ, ಅದು ಬಹಳ ಮೃದುವಾಗಿರಬೇಕು, ಉತ್ತಮವಾದಂತಹ ಮೇಣದಿಂದ ರಚನೆಯಾಗಿರಬೇಕು. ಹೊಸದಾಗಿ ಉತ್ಪತ್ತಿಯಾದಂತಹ ಮೇಣಕ್ಕೆ ಬಹಳ ಬೇಡಿಕೆ ಇರುತ್ತೆ, ಹಾಗಾಗಿ ಮೇಣ ಒಣಗಿರತಕ್ಕಂಥದ್ದಾಗಲಿ ಅಥವಾ ಕಂದು ಅಥವಾ ಕಪ್ಪು ಬಣ್ಣ ಬಂದಿರತಕ್ಕಂಥ ರಟ್ಟುಗಳನ್ನಾಗಲಿ ನಾವು ಖರೀದಿ ಮಾಡಬಾರ್ದು. ಒಂದು ಹಳದಿ ಬಣ್ಣದ ಅಥವಾ ತಿಳಿ ಹಳದಿ ಬಣ್ಣದ ಒಂದು ರಟ್ಟುಗಳು ಇರಬೇಕು. ಖರೀದಿ ಮಾಡಬೇಕಾದ್ರೆ ಸುಮಾರು 4 ಚೌಕಟ್ಟುಗಳಲ್ಲಿರ್ತಕ್ಕಂತಹ ಸಂಸಾರವನ್ನು 4 ಖಾಲಿ ಚೌಕಟ್ಟುಗಳನ್ನು ಕೊಡ್ತಕ್ಕಂಥದ್ದು ಒಂದು ಸರ್ಕಾರದ ನಿಯಮ. ಕೆಲವರು 4-5 ಚೌಕಟ್ಟುಗಳವರೆಗೆ ತುಂಬಿರತಕ್ಕಂತಹ ಸಂಸಾರದ ರಟ್ಟುಗಳನ್ನು ಕೊಡ್ತಾರೆ. ಅಂತಹ ರಟ್ಟುಗಳನ್ನು ಕೊಟ್ಟಾಗ ಕನಿಷ್ಠ 3 ರಟ್ಟುಗಳಲ್ಲಿ ಮೊಟ್ಟೆ ಮತ್ತು ಮರಿಗಳು ತುಂಬಿರಬೇಕು. ಒಂದು ರಟ್ಟಿನಲ್ಲಿ ಜೇನುತುಪ್ಪದ ಒಂದು ಆಹಾರ ಸಂಗ್ರಹಣೆ ಇರಬೇಕು. ರಾಣಿ ಆ ಕುಟುಂಬದಲ್ಲಿ ಇದೆಯಾ ಅನ್ನೋದನ್ನು ಪರಿಶೀಲಿಸಿ ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ. ಮತ್ತು ನಮಗೆ ಸರಬರಾಜು ಮಾಡಿರ್ತಕ್ಕಂತಹ ಪೆಟ್ಟಿಗೆ ಭಾಳ ಗಟ್ಟಿಯಾಗಿದೆಯಾ ಅಥವಾ ಒಳ್ಳೆಯ ಮರದಿಂದ ತಯಾರಾಗಿದೆಯಾ ಅಂತ ನೋಡಿ ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ. ಮತ್ತು ಯಾವಾಗಲೂ ರಾತ್ರಿಯ ವೇಳೆಯಲ್ಲೇ ಅದು ಸರಬರಾಜಾಗೋದ್ರಿಂದ ಭಾಳ ಗಮನ ಇಟ್ಟು ನಾವು ರಾಣಿಯನ್ನು ಖಚಿತಪಡಿಸಿಕೊಂಡೇ ಪೆಟ್ಟಿಗೆಯನ್ನು ತಗೊಳ್ಬೇಕಾಗತ್ತೆ. ಇದು ಕೆಲವು ಸಾಮಾನ್ಯ ನಾವು ಜೇನು ಕೃಷಿಯನ್ನು ಪ್ರಾರಂಭ ಮಾಡುವಂತಹ ಕಾಲದಲ್ಲಿ ತಗೊಳ್ತಕ್ಕಂಥ ಒಂದು ಎಚ್ಚರಿಕೆಗಳು. ಇನ್ನು ಈ ಪೆಟ್ಟಿಗೆಗಳನ್ನು ತಗೊಂಡ ಮೇಲೆ ಅವುಗಳನ್ನು ಎಲ್ಲಿ ಇರಿಸಬೇಕು ಅನ್ನೋದು ಭಾಳ ಮುಖ್ಯ. ಯಾವುದೇ ನೆರಳಿರುವ ಪ್ರದೇಶದಲ್ಲಿ ನಾವು ಪೆಟ್ಟಿಗೆಯನ್ನು ಇಡಬೇಕು. ಯಾಕೆಂದರೆ ಬೇರೆ ಇದ್ರ ಥರ ನಾವು ಪದೇ ಪದೇ ಒಂದು ಸ್ಥಾನವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲದೇ ಇರೋದ್ರಿಂದ ಪೂರ್ವ ನಿರ್ಧರಿತ ಸ್ಥಳದಲ್ಲಿಯೇ ಯಥೇಚ್ಛವಾಗಿ ನೆರಳಿರುವಂತಹ ಪ್ರದೇಶದಲ್ಲಿ ತಂಪಾಗಿರುವ ಪ್ರದೇಶದಲ್ಲಿ ನಾವು ಅದನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಅಂತಹ ಒಂದು ಜಾಗವನ್ನು ನಾವು ಪೆಟ್ಟಿಗೆ ಖರೀದಿ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ನೋಡಿಕೊಂಡು ಅಲ್ಲಿ ಆ ಒಂದು ಸ್ಟ್ಯಾಂಡನ್ನು ಭದ್ರವಾಗಿ ನೆಲಕ್ಕೆ ಊರಿರಬೇಕು. ಅದರ ನಂತರ ಆ ಒಂದು ಪೆಟ್ಟಿಗೆಯನ್ನು ತಂದಲ್ಲಿರಿಸಬೇಕಾಗತ್ತೆ. ಇಡಿಸುವಂತಹ ಜಾಗ ವಾರೆಯಾಗಿ ಇಡಬೇಕು, ಅಂದರೆ ಯಾವುದೇ ನೀರು ಪೆಟ್ಟಿಗೆಯ ಒಳಗಡೆ ಹೋಗದಂತೆ, ಮಳೆ ನೇರವಾಗಿ ಮುಖದ ಮೇಲೆ ಬಿದ್ದರೂ ಸಹ ಮಳೆಯ ನೀರು ಒಳಗೆ ಹೋಗದಿದ್ದಂಗೆ ಸ್ವಲ್ಪ ಇಳಿಜಾರಾಗಿ ಆ ಒಂದು ಪೆಟ್ಟಿಗೆಯನ್ನು ನಾವು ಇಡಬೇಕಾಗತ್ತೆ. ಜೇನು ಪೆಟ್ಟಿಗೆಯನ್ನು ನಾವು ಗಮನಿಸಿದಾಗ ಕೇವಲ ಒಂದೇ ಒಂದು ದ್ವಾರ ಇರುತ್ತೆ. ಆ ದ್ವಾರ ಯಾವುದೇ ಕಾರಣಕ್ಕೂ ದೀಪದ ಬೆಳಕು, ಎದುರುಗಡೆ ಇರತಕ್ಕಂತಹ ಬೀದಿ ದೀಪದ ಬೆಳಕಾಗಲಿ ಅಥವಾ ಮನೆಯಿಂದ ಬರತಕ್ಕಂತಹ ವಿದ್ಯುತ್ ದೀಪದ ಬೆಳಕಾಗಲಿ ಎದುರಾಗಿರಬಾರ್ದು. ಈ ಒಂದು ಎಚ್ಚರಿಕೆಯನ್ನು ಮತ್ತು ಎಲ್ಲಿ ನಾವು ಜೇನು ಪೆಟ್ಟಿಗೆಯನ್ನು ಸ್ಥಾಪಿಸ್ತೀವಿ ಸ್ಥಳದಲ್ಲಿಯೇ ಅದಕ್ಕೆ ಆಹಾರ ಸಸ್ಯಗಳು, ಅದರಲ್ಲಿ ಯಥೇಚ್ಛವಾಗಿ ಹೂ ಬಿಡುವಂತಹ ಸಸ್ಯಗಳು ಇರುವಂತಹ ಸ್ಥಳದಲ್ಲಿ ನಾವು ಅಂತಹ ಒಂದು ಮದುವನವನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಬಹಳ ಸೂಕ್ತ ಆಗುತ್ತೆ. ಈ ಒಂದು ಕೆಲವು ಎಚ್ಚರಿಕೆಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಆ ಒಂದು ಜೇನು ಕೃಷಿಯನ್ನು ಆರಂಭ ಮಾಡಬೇಕಾದ್ದು ಬಹಳ ಮುಖ್ಯ ಆಗುತ್ತೆ. ರೈತರಿಗೆ ಸಲಹೆ ಕೇಳಿದಿರಿ, ಈಗ ಕೇಳೋಣ ರೈತರಿಗೆ ರೈತ ಗೀತೆ. ಈ ಪರಿಯ ಸೊಬಗಾವ ದೇವಿಯೊಳು